ಪರಮಪುರುಷರಂಗನಾ ಇರುಗೊಳ್ವಲೆ ಬಾಸಕಿ ಮುದದೀಪದುಮನಾಭನ ನಂದ ಗೋಕುಲದಿಂದಲೇ ಬಂದ ಜನರೆಲ್ಲರ ನಂದ ಗೋಕುಲದಿಂದಲೇ ಬಂದ ಜನರನೆಲ್ಲರ ಚಂದದಿಂದ ಇದಿರುಗೊಂಡು ಮುಂದೆ ಸಭೆಗೆ ಕರೆಯುವ ಇರುಗೊಳ್ವಲೆ ಬಾಸಖಿ ಮುದದೀಪದುಮನಾಭನ ಕ್ಷೀರಶಯ ದಿಶಯನನ ಸಾರಸಾಕ್ಷ ಕೃಷ್ಣನ ಕ್ಷೀರಶಯ ದಿಶಯನನ ಸಾರಸಾಕ್ಷ ಕೃಷ್ಣನ ಧೀರವೀರ ಮಾರಕ ಶೂರನ ಉದಾರನ ಇರುಗೊಳ್ವಲೆ ಬಾಸಖಿ ಮುದದೀಪದುಮನಾಭನ ಸದಮಲಾಂಗ ಶ್ರೀಕರನ ಮದನ ಪೀತ ಶ್ರೀಕೃಷ್ಣನ ಇದಿರುಗೊಳ್ವಲೆ ಬಾಸಕಿ ಮುದದೀಪದುಮನಾಭನ ಮುದದೀಪದುಮನಾಭನ ತೊಳೆದಳು ಮೀನಕ್ಕೆ ಹರನ ಕಾಲ ತೊಳೆದಳು ಮೇನಕ್ಕೆ ಹರನ ಕಾಲ ತನ್ನ ಮಗಳು ಪಾರ್ವತಿ ಹರಗೊಲಿದಳೆಂದು ತೊಳೆದಳು ಮೇನಕ್ಕೆ ಹರನ ಕಾಲ ಹರನ ಕುಮಾರನ ಚರಣಕ್ಕೆ ವಂದಿಸಿ ವರ ಸರಸ್ವತಿಗೆ ನಮೋ ಎಂದು ಬರದೀಶಯನನ ಮಾನದಲ್ಲಿ ಸ್ಮರಿಸುತ್ತ ಪರಮೇಶ್ವರನ ಪಾದವ ತೊಳೆದು ತೊಳೆದಳು ಮೇನಕ್ಕೆ ಹರನ ಕಾಲ ಸುರರು ಭೂಸುರರು ದ್ವಿಜರು ಸಹಿತಲೆ ಒಡನೆನು ಹರನೆನು ಸುತ ಬರದಿ ಮೇನಕ್ಕೆ ದೇವಿಯು ಪಟವಾಳಿಯ ನುಟ್ಟು ಮುನಿಸುತಿಯರನು ಕರೆದಳಾಗ ತೊಳೆದಳು ಮೇನಕ್ಕೆ ಹರನ ಕಾಲ ಬನ್ನಿರಿ ಮುನಿಗಳೇ ಬನ್ನಿರಿ ಸತಿಯರೇ ಚಂದದಿ ಹರನ ಕಾಲನು ತೊಳೆವಾ ಬರದಿ ಮೇನಕ್ಕೆ ದೇವಿ ಪಟವಾಳಿಯ ನುಟ್ಟು ಪರದ್ವಾರಕ್ಕೆ ಬಂದಳಾಗ ತೊಳೆದಳು ಮೇನಕ್ಕೆ ಹರನ ಕಾಲ ಸಭೆಯ ಪೂಜೆಯ ಮಾಡಿದ ಪರ್ವತರಾಜ ಸಭೆಯ ಪೂಜೆಯ ಮಾಡಿದ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ವಿಭವ ದೇವಿ ದೂರ ಸಭೆಯೋಳು ಕೂಡಿಸಿ ಶುಭ ಕಾರ್ಯಾರಂಭದಿ ಅಮಿನಮಿ ಸುತಲಾಗ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ನಂದಿ ವಾಹನವೇರಿ ಬಂದಿರುತಿಹ ಇಂದು ಶೇಖರ ತಾನು ಅಂದದಿಂದಿ ದೀರ್ಗೊಂಡು ಸುಂದರಾಸನದೋಳು ಮಂದಹಾಸದಿ ಬೇಗ ತಂದು ಕೂಡಿಸುತ್ತಾಗ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಕುಲ ಪುರೋಹಿತರ ಕೂಡಿ ಲಲನೆಯ ಜೋಡಿ ನಲಿ ಸಂಕಲ್ಪವನ್ನು ಮಾಡಿ ಸುಲಲಿತ ಭಾವನೆ ಇಂದ ತಾನೊಡಗೂಡಿ ನಳಿಲ ಶೇವೈವಾಹಕ್ಕೆಂದು ಸಂಭ್ರಮದೋಳು ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಮೂತು ರತ್ನಗಳಿಂದಲೇ ಶೋಭಿಸುತಿ ಹಶಿಸ್ತದ ಭವನದೋಳು ತೀಸ ಕೋಳಿ ದೇವಾದ್ಯರು ಕುಳಿತೀರೆ ಹತ್ತಿರದಲ್ಲಿ ತಾನು ಹಸ್ತವ ಜೋಡಿಸಿ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಧಾರೆಯ ನೆರೆದನೆ ರಾಯ ಜನಕೇಂದ್ರ ವಿನೋದದಿಂದಲೇ ತನ್ನ ಮೋಹದ ಮಗಳ ತನ್ನ ಮೋಹದ ಮಗಳ ವಿನೋದದಿಂದಲಿ ತನ್ನ ಮೋಹದ ಮಗಳ ದಾರೆಯ ನೆರೆದ ನೇರಾಯ ಜನಕೇಂದ್ರ ವಿನೋದದಿಂದಲಿ ತನ್ನ ಮೋಹದ ಮಗಳ ವಿನೋದದಿಂದಲಿ ತನ್ನ ಮೋಹದ ಮಗಳ ಗುರುವಾಸಿಷ್ಠರು ರಘುವರ ವಂಶವಳಿಯ ಗುರುವಾಸಿಷ್ಠರು ರಘುವರ ವಂಶವಳಿಯ ಗುರುಮೇಷ ತಾನೆಂದು ದರೆಯ ಪೀಳಿಗೆಯ ಗುರುಮೇಷ ತಾನೆಂದು ದರೆಯ ಪೀಳಿಗೆಯ ದಾರೆಯ ನೆರೆದ ನೇರಾಯ ಜನಕೇಂದ್ರ ವಿನೋದದಿಂದಲಿ ತನ್ನ ಮೋಹದ ಮಗಳ ವಿನೋದದಿಂದಲಿ ತನ್ನ ಮೋಹದ ಮಗಳ ಹೋಮವ ಗೈಯೇ ಸೂತ್ರ ಮರ ಮೇಗೆ ಹೋಮವ ಗೈಯೇ ಸೂತ್ರ ಮರ ಮೇಗೆ ಹೂ ಜಾನಕಿಗೆ ಹೂ ಮಳೆ ಗರೆದರು ಹೆಸರು ರಾಮ ಜಾನಕಿಗೆ, ರೇಯ ನೆರೆದನೆ ರಾಯ ಜನಕೇಂದ್ರ, ವಿನೋದದಿಂದಲೇ ತನ್ನ ಮೋಹದ ಮಗಳ, ವಿನೋದದಿಂದಲೇ ತನ್ನ ಮೋಹದ ಮಗಳ, ನವವಧುವರರು ಮೃದು ಕರವ ಜೋಡಿಸುತ್ತ, ನವವಧುವರರು ಮೃದು ಕರವ ಜೋಡಿಸುತ್ತ, ಸರಸದಿ ವಾರೆಯ ಸುರಿದು ತೋಷಿಸುತ್ತ, ಸರಸದಿ ವಾರೆಯ ಸುರಿದು ತೋಷಿಸುತ್ತ, ದಾರೆಯ ನೆರೆದನೆ ರಾಯ ಜನಕೇಂದ್ರ, ವಿನೋದದಿಂದಲೇ ತನ್ನ ಮೋಹದ ಮಗಳ, ವಿನೋದದಿಂದಲೇ ತನ್ನ ಮೋಹದ ಮಗಳ, ದಾರೆಯ ನೆರೆದನೆ ರಾಯ ಜನಕೇಂದ್ರ. ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ, ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು. ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ, ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು. ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ, ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು. ಮುನ್ನ ಕಾಣದ ಊರು ಎನ್ನ ಮನೆ ಇರುತ್ತಿರುವುದು, ಹೊನ್ನಾಗು ಮಗಳೆಂದು ಹರಸೆ ಕಳುಹು, ಮುದ್ದೆ ನರಗಿಣಿಯಂದು ಮುದ್ದಾಗಿ ಬೆಳೆಸಿದಿರಿ, ಮೋಹಮಂದಾರವನು ಅರಳಿಸಿದಿರಿ. ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ, ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು. ಹೆತ್ತ ತಾಯಿ ತಂದೆಯರೇ ಮತ್ತೆನ್ನ ಬಂಧುಗಳೇ, ನಿಮ್ಮ ಪಾದದ ನಮಿಸು ಹೊರಟಿರುವೆನು, ನಿಮ್ಮಂತರಂಗದಲ್ಲಿ ನೊರೆ ಹಾಲು ಕುಡಿದಿರುವೆ, ನಲುಮೆಯಲ್ಲಿ ಕಳುಹುವುದು ಕುವರಿಯನ್ನು. ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ, ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು. ಮುನ್ನ ಕಾಣದ ಊರು ಎನ್ನ ಮನೆ ಇರುತ್ತಿಹುದು, ಹೊನ್ನಾಗು ಮಗಂದು ಹರಸಿ ಕಳುಹು, ಅಕ್ಕರೆಯ ಮಗಳೆಂದು ಅತ್ತು ಕೆಂಪಾಗದಿರಿ, ಅಕ್ಕರೆಯ ಮಗಳೆಂದು ಅತ್ತು ಕೆಂಪಾಗದಿರಿ, ನೆನಪು ನಂದಾದೀಪ ಎದೆಯೊಳ್ಳುವೆ. ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ, ಪುಟ್ಟ ಮಲ್ಲಿಗೆ ಹೂವ ಮುಡಿ ಮುಚ್ಚಿದ ಸುಮಗಳನ್ನು ಬಹು ಸ್ವಚ್ಛದೊಳೆಲ್ಲವನು ಹಚ್ಚಿದ ಸುಮಗಳನು ಬಹು ಸ್ವಚ್ಛದೊಳೆಲ್ಲವನು ಹಚ್ಚಿದ ಸುಮಗಳನು ಬಹು ಸ್ವಚ್ಛದೊಳೆಲ್ಲವನು ಹೆಚ್ಚಿನ ಸಭೆ ಜನ ಮೆಚ್ಚು ವಂದದಿ ಗನ ಹೆಚ್ಚಿನ ಸಭೆ ಜನ ಮೆಚ್ಚು ವಂದದಿ ಗನ ಅಚ್ಚ ಮಲ್ಲಿಗೆ ಚಂಡೆ ಬಿಚ್ಚಿ ಕೊಳ್ಳುತ್ತ ಬೇಗ ಹಚ್ಚ ಮಲ್ಲಿಗೆ ಚಂಡೆ ಬಿಚ್ಚಿ ಕೊಳ್ಳುತ್ತ ಬೇಗ ಹಚ್ಚಿದರ್ ಸುಮಗಳನು ಬಹು ಸ್ವಚ್ಛದೊಳೆಲ್ಲವನು ಹಚ್ಚಿದರ್ ಸುಮಗಳನು ಬಹು ಸ್ವಚ್ಛದೊಳೆಲ್ಲವನು ಕಸ್ತೂರಿ ಪುಣುಗು ಬಟ್ಟು ನಾರಿಯರ್ ಸಮಸ್ತರಣೆಯೋಳಿಟ್ಟು ಕಸ್ತೂರಿ ಪುಣುಗು ಬಟ್ಟು ನಾರಿಯರ್ ಸಮಸ್ತರಣೆಯೋಳಿಟ್ಟು ಮತ್ತು ಮತ್ತವರಿಗೆ ಮುತ್ತಿನಾಕ್ಷತೆ ಮುಖ ಮತ್ತು ಮತ್ತವರಿಗೆ ಮುತ್ತಿನಾಕ್ಷತೆ ಮುಖ ಕಿತ್ತು ಸುಮಿತ್ರೆಯರತ್ತಿತ್ತ ತಿರುಗುತ್ತ ಹಚ್ಚಿದರ್ ಸುಮಗಳನು ಬಹು ಸ್ವಚ್ಛದೊಳೆಲ್ಲವನು ಹಚ್ಚಿದರ್ ಸುಮಗಳನು ಬಹು ಸ್ವಚ್ಛದೊಳೆಲ್ಲವನು ಸುರಗಿ ಸೇವಂತಿಗೆಯ ಬಹು ಪರಿಮಳ ಸಂಪಿಗೆಯ ಸುರಗಿ ಸೇವಂತಿಗೆಯ ಬಹು ಪರಿಮಳ ಸಂಪಿಗೆಯ ತರತರ ಸುಮಗಳ ತರಿಸಿ ತರಿಸಿ ಸಮ ತರತರ ಸುಮಗಳ ತರಿಸಿ ತರಿಸಿ ಸಮ ತರಿಸಿ ಮೇರೆಸಿ ಭಕ್ತಿ ಸರಸಿ ನಾರಿಯರೆಲ್ಲ ತರಿಸಿ ಮೇರೆಸಿ ಭಕ್ತಿ ಸರಸಿ ನಾರಿಯರೆಲ್ಲ ಹಚ್ಚಿದರ್ ಸುಮಗಳನು ಬಹು ಸ್ವಚ್ಛದೊಳೆಲ್ಲವನು ಹೆಚ್ಚಿನ ಸಭೆ ಜನ ಮೆಚ್ಚು ವಂದದಿ ಘನ ಹೆಚ್ಚಿನ ಸಭೆ ಜನ ಮೆಚ್ಚು ವಂದದಿ ಘನ ಅಚ್ಚ ಮಲ್ಲಿಗೆ ಚಂಡೆ ಬಿಚ್ಚಿ ಕೊಳ್ಳುತ್ತ ಬೇಗ ಹಚ್ಚಿದರ್ ಸುಮಗಳನು ಬಹು ಸ್ವಚ್ಛದೊಳೆಲ್ಲವನು ಬಹು ಸ್ವಚ್ಛದೊಳೆಲ್ಲವನು ಬಹು ಸ್ವಚ್ಛದೊಳೆಲ್ಲವನು ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಒಪ್ಪವಾಗಿಯೇ ಇಟ್ಟು ನಲಿದಳು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಮಲ್ಲಿಕಾರಿ ಮಾಲೆಗಳನು ಸುಂದರಗಿಣಿ ಹಾರವ ಚಂದದಿಂದ ಇಟ್ಟು ನಲಿದಳು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಶ್ಯಾಮ ಸುಂದರ ಶಾಂತಮೂರ್ತಿಯ ಬಾಮೆ ತಾಮನ ಮೆಚ್ಚುತ ಕೋಮಲಯವರ ರತ್ನಹಾರವ ಸ್ವಾಮಿ ಕೊರಳೊಳಗಿಟ್ಟಳು ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಜಾಜಿ ಮಲ್ಲಿಗೆ ಸೂಜಿ ಸಂಪಿಗೆ ನಾಗ ಸಂಪಿಗೆ ಸರಗಳ ಜಾಜಿಸುವ ಮಣಿಮಯದ ಹಾರವ ಗಗರಿ ಸತಿ ಕೊರಳಿಗೆ ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಮಂದಗಾಮಿನಿ ಎಂದು ಕುಂದದ ಸುಂದರದ ಪುಷ್ಪವ ಮಂದಗಾಮಿನಿ ಎಂದು ಕುಂದದ ಸುಂದರದ ಸುರ ಪುಷ್ಪದ ಇಂದು ವದನೆಯೋ ತಂದು ಇಟ್ಟಳು ಚಂದ ಚಿಂದದ ಹಾರವ ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಒಪ್ಪವಾಗಿ ಹೇಟು ನಲಿದಳು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಮುರಳಿ ಮಾಧವನಿಗೆ ಆರತಿ ಮುರಾರ ನರಸಿಗೆ ಮಂಗಳಾರತಿ ಮುರಳಿ ಮಾಧವನಿಗೆ ಆರತಿ ಮುರಾರ ನರಸಿಗೆ ಮಂಗಳಾರತಿ ಮುರಳಿ ಮಾಧವನಿಗೆ ಆರತಿ ಮುರಾರ ನರಸಿಗೆ ಮಂಗಳಾರತಿ ಸಿರಿಗೆ ಶ್ರೀರಮಣನಿಗಾರತಿ ಸುರವರ ನರಸಿಗೆ ಮಂಗಳಾರತಿ ಸಿರಿಗೆ ಶ್ರೀರಮಣನಿಗಾರತಿ ಸುರವರ ನರಸಿಗೆ ಮಂಗಳಾರತಿ ಮುರಳಿ ಮಾಧವನಿಗೆ ಆರತಿ ಮುರಾರ ನರಸಿಗೆ ಮಂಗಳಾರತಿ ಮುರಳಿ ಮಾಧವನಿಗೆ ಆರತಿ ಮುರಾರ ನರಸಿಗೆ ಮಂಗಳಾರತಿ ಮಂದಗಾಮಿನಿಯರೆಲ್ಲ ಸೇರುತ್ತ ಮಂಗಳಾಕ್ಷತೆ ಶಿರದೋಳಿರಿಸುತ್ತ ಮಂದಗಾಮಿನಿಯರೆಲ್ಲ ಸೇರುತ್ತ ಮಂಗಳಾಕ್ಷತೆ ಶಿರದೋಳಿರಿಸುತ್ತ ನಂದ ಕಂದನು ಮುಕುಂದಗೆ ಸಿಂಧು ನಂದನೆ ಶ್ರೀ ಲಕ್ಷ್ಮೀ ದೇವಿಗೆ ನಂದ ಕಂದನು ಮುಕುಂದಗೆ ಸಿಂಧು ನಂದನೆ ಶ್ರೀ ಲಕ್ಷ್ಮೀ ದೇವಿಗೆ ಮುರಳಿ ಮಾಧವನಿಗೆ ಆರತಿ ಮುರಹರ ನರಸಿಗೆ ಮಂಗಳಾರತಿ ಮುರಳಿ ಮಾಧವನಿಗೆ ಆರತಿ ಮುರಹರ ನರಸಿಗೆ ಮಂಗಳಾರತಿ ನಾರಿಮಣಿಯರೆಲ್ಲ ಸೇರುತ್ತ ನಾನವಾದ್ಯದ ಘೋಷಗಳ ಕೇಳುತ್ತ ನಾರಿಮಣಿಯರೆಲ್ಲ ಸೇರುತ್ತ ನಾನವಾದ್ಯದ ಘೋಷಗಳ ಕೇಳುತ್ತ ವಿಧ ವಿಧದಲ್ಲಿ ಹಾಡಿ ಪಾಡುತ್ತ ನಾನಾ ರೀತಿಯ ಆರತಿ ಬೆಳಗುತ್ತ ವಿಧ ವಿಧದಲ್ಲಿ ಹಾಡಿ ಪಾಡುತ್ತ ನಾನಾ ರೀತಿಯ ಆರತಿ ಬೆಳಗುತ್ತ ಮುರಳಿ ಮಾಧವನಿಗೆ ಆರತಿ ಮುರಾರ ನರಸಿಗೆ ಮಂಗಳಾರತಿ ಮುರಳಿ ಮಾಧವನಿಗೆ ಆರತಿ ಮುರಾರ ನರಸಿಗೆ ಮಂಗಳಾರತಿ ಮಂಗಲ ಮಹಿಮ ಆರಂಗಗೆ ಮಂಗಲಾಂಗಿಗೆ ಮಾಧವನರಸಿಗೆ ಮಂಗಲ ಮಹಿಮ ಆರಂಗಗೆ ಮಂಗಲಾಂಗಿಗೆ ಮಾಧವನರಸಿಗೆ ಮಂಗಳೆಯರು ಬೇಗ ತನ್ನಿರೆ ರಂಗು ರಂಗಿನ ಆರತಿ ಬೆಳಗಿರೆ ಮಂಗಳೆಯರು ಬೇಗ ತನ್ನಿರೆ ರಂಗು ರಂಗಿನ ಆರತಿ ಬೆಳಗಿರೆ ಮುರಳಿ ಮಾಧವನಿಗೆ ಆರತಿ ಮುರಹರ ನರಸಿಗೆ ಮಂಗಳಾರತಿ ಮುರಳಿ ಮಾಧವನಿಗೆ ಆರತಿ ಮುರಾರನ ರಸಿಗೆ ಮಂಗಳಾರತಿ, ಮುರಾರನ ರಸಿಗೆ ಮಂಗಳಾರತಿ, ಮುರಾರನ ರಸಿಗೆ ಮಂಗಳಾರತಿ. ಮುತ್ತೈದೆಯಾಗೆಂದು ಮಧುರತೆಯಿಂದ ಅತ್ತೆ ಮಾವರು ಆಶೀರ್ವದಿಸಿ. ಮುತ್ತೈದೆಯಾಗೆಂದು ಮಧುರತೆಯಿಂದ ಅತ್ತೆ ಮಾವರು ಆಶೀರ್ವದಿಸಿ. ಮುತ್ತೈದೆಯಾಗೆಂದು ಮಧುರತೆಯಿಂದ ಅತ್ತೆ ಮಾವರು ಆಶೀರ್ವದಿಸಿ. ಕತ್ತಿನಲ್ಲಿ ಕಂಗೊಳಿಪ ಕಸ್ತೂರಿ ತೆರನಂತ ಉತ್ತಮ ಮಾಂಗಲ್ಯ ಧರಿಸಲು ವಧುವು ಸುಮುಹೂರ್ತವೀಗ. ಮುತ್ತೈದೆಯಾಗೆಂದು ಮಧುರತೆಯಿಂದ ಅತ್ತೆ ಮಾವರು ಆಶೀರ್ವದಿಸಿ. ನೂತನ ವಧುವು ಸನಾತನ ದೀಕ್ಷೆಯ, ನೂತನ ವಧುವು ಸನಾತನ ದೀಕ್ಷೆಯ ರಕ್ಷೆಗೊಳ್ಳುವ ಮಾಂಗಲ್ಯ ಧಾರಣ, ರಕ್ಷೆಗೊಳ್ಳುವ ಮಾಂಗಲ್ಯ ಧಾರಣೆ ಸುಮುಹೂರ್ತವೀಗ. ಮುತ್ತೈದೆಯಾಗೆಂದು ಮಧುರತೆಯಿಂದ ಅತ್ತೆ ಮಾವರು ಆಶೀರ್ವದಿಸಿ. ಸಪ್ತಪದಿಯು ನೆರವೇರುವ ಮುನ್ನ ಸಪ್ತ ಋಷಿಗಳ ಆಶೀರ್ವದಿಸುವ ತೆರ, ಸಪ್ತಪದಿಯು ನೆರವೇರುವ ಮುನ್ನ ಸಪ್ತ ಋಷಿಗಳ ಆಶೀರ್ವದಿಸುವ ತೆರ, ಸಪ್ತ ಸಮಸ್ತರು ಸೇರಿರೆ ಈ ದಿನ, ಸಪ್ತ ಸಮಸ್ತರು ಸೇರಿರೆ ಈ ದಿನ ಸುಮುಹೂರ್ತವೀಗ. ಮುತ್ತೈದೆಯಾಗೆಂದು ಮಧುರತೆಯಿಂದ ಅತ್ತೆ ಮಾವರು ಆಶೀರ್ವದಿಸಿ, ಅತ್ತೆ ಮಾವರು ಆಶೀರ್ವದಿಸಿ. ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳು. ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳು. ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳು. ಅತ್ಯಮ್ಮ ತಾಯಾಗಿ ಎತ್ತಮ್ಮ ದೂರಾಗಿ ಎತ್ತಿರುವ ತಾಯಿ ಮಡಿಲು ತುಂಬುವಳು ನಿನಗೆ, ಎತ್ತಿರುವ ತಾಯಿ ಮಡಿಲು ತುಂಬುವಳು ನಿನಗೆ. ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳು. ಬೆಟ್ಟದ ಬುಡದಲ್ಲಿ ಹುಟ್ಟಿರುವ ನದಿ ತಾನು ಹುಟ್ಟೂರ ಮರೆತಂತೆ ಕೊಟ್ಟಲ್ಲಿ ಬಾಳು. ಬೆಟ್ಟದ ಬುಡದಲ್ಲಿ ಹುಟ್ಟಿರುವ ನದಿ ತಾನು ಹುಟ್ಟೂರ ಮರೆತಂತೆ ಕೊಟ್ಟಲ್ಲಿ ಬಾಳು. ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳು. ಮರದೊಳಗೆ ಹುಟ್ಟ ಕೊಟ್ಟಿರುವ ಫಲ ತಾಯಿ ಬೇರನ್ನು ಕರಂಡಿರುವೆ ಹೇಗಂತ ಕಣ್ಣೀರ ತರುವೆ ಮರದೊಳಗೆ ಹುಟ್ಟಿರುವ ಫಲ ತಾಯಿ ಬೇರನ್ನು ಕಂಡಿರುವೆ ಹೇಗಂತ ಕಣ್ಣೀರ ತರುವೆ ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳು ಹೆತ್ತವರು ಹೊತ್ತವರು ಬಹು ದೂರ ತವರವರು ಕೈ ಹಿಡಿದು ತಂದವರ ಜೊತೆಯಲ್ಲಿ ಬಾಳು ಹೆತ್ತವರು ಹೊತ್ತವರು ಬಹು ದೂರ ತವರವರು ಕೈ ಹಿಡಿದು ತಂದವರ ಜೊತೆಯಲ್ಲಿ ಬಾಳು ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳು ಹೆಣ್ಣಿನ ಬಾಳುವೆಯು ಕಣ್ಣೀರ ಕಾಲುವೆಯು ಕಣ್ಣೀರ ತಡೆಯುತ್ತ ಬಾರಮ್ಮ ಒಳಗೆ ಹೆಣ್ಣಿನ ಬಾಳುವೆಯು ಕಣ್ಣೀರ ಕಾಲುವೆಯು ಕಣ್ಣೀರ ತಡೆಯುತ್ತ ಬಾರಮ್ಮ ಒಳಗೆ ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳು ಕನ್ನಡಿಯು ಕೈ ತಪ್ಪಿ ಹನ್ನೆರಡು ಹೋಳಾಗಿ ಹೆಣ್ಣಿನ ಮನವು ಎರಡಾಗಿ ಹೋಯ್ತು ಕನ್ನಡಿಯು ಕೈ ತಪ್ಪಿ ಹನ್ನೆರಡು ಹೋಳಾಗಿ ಹೆಣ್ಣಿನ ಮನವು ಎರಡಾಗಿ ಹೋಯ್ತು ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳು ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳು ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳು ಇದುವರೆಗೆ ಜಯಡಾ ತಾಲೂಕು ಗುಂದದ ಸುಮಿತ್ರ ದಾನಗಿರಿ ಮತ್ತು ಸಂಗಡಿಗಳಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಕೃಷಿಯಲ್ಲಿ ನಾವು ಬಳಸುವಂತಹ ಕೀಟನಾಶಕಗಳು ಮತ್ತು ಇನ್ನಿತರ ರಾಸಾಯನಿಕಗಳನ್ನು ಖರೀದಿಸುವಾಗ ಮತ್ತು ಬಳಸುವಾಗ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತದೆ. ಅಧಿಕೃತ ಅಂಗಡಿಗಳಿಂದ ಮಾತ್ರವೇ ಕ್ರಿಮಿನಾಶಕಗಳನ್ನು ಖರೀದಿಸಬೇಕಲ್ಲದೆ ರಸ್ತೆ ಬದಿಯ ವ್ಯಾಪಾರಿಗಳಿಂದ ಇಲ್ಲವೇ ಮನೆ ಮನೆಗೆ ಬರುವ ಮಾರಾಟದ ಪ್ರತಿನಿಧಿಗಳಿಂದ ಕೊಂಡುಕೊಳ್ಬಾರದು. ಒಂದು ಬೆಳೆಗೆ ಒಂದು ಸಿಂಪರಣೆಗೆ ಅಗತ್ಯವಾದಷ್ಟು ಔಷಧಿಯನ್ನು ಮಾತ್ರ ಒಂದು ಬಾರಿಗೆ ಖರೀದಿ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿಯನ್ನು ಖರೀದಿಸಿ ಬಾಟಲಿಗಳನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡಬಾರದು. ಎಲ್ಲ ವಿವರವನ್ನು ಒಳಗೊಂಡಂತಹ ಮುದ್ರಿತ ಲೇಬಲ್ಗಳಿರುವ ಔಷಧ ಡಬ್ಬವನ್ನು ಮಾತ್ರ ಖರೀದಿ ಮಾಡಬೇಕು. ಲೇಬಲ್ ಇಲ್ಲದೇ ಇರುವಂತಹ ಔಷಧಿಯ ಖರೀದಿ ಬೇಡವೇ ಬೇಡ. ಡಬ್ಬಗಳ ಮುಚ್ಚಳ ತೆರೆದಿದ್ರೆ ಇಲ್ಲವೇ ಪ್ಯಾಕೆಟ್ಗಳು ಹರಿದಿದ್ರೆ ಅಂತವುಗಳನ್ನು ಖರೀದಿ ಮಾಡಬಾರದು. ಇನ್ನು ಸಂಗ್ರಹಣೆ ಸಮಯದಲ್ಲಿ ಕೈಗೊಳ್ಳಬೇಕಾಗಿರುವಂತಹ ಕೆಲವೊಂದು ಮುಂಜಾಗ್ರತೆ ಕ್ರಮಗಳು ಈ ರೀತಿಯಾಗಿವೆ. ಔಷಧ ಡಬ್ಬಗಳನ್ನು ಜನ ದನ ನಾಯಿ ಬೆಕ್ಕು ಇವುಗಳಿಗೆ ಸಿಗದ ಹಾಗೆ ಸುರಕ್ಷಿತವಾಗಿ ಇಡಬೇಕು. ಮಕ್ಕಳ ಕೈಗಂತೂ ಸಿಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಮಾರುಕಟ್ಟೆಯಿಂದ ಖರೀದಿ ಮಾಡಿ ತಂದ ಮೂಲ ಡಬ್ಬಗಳಲ್ಲಿ ಅವುಗಳನ್ನು ಶೇಖರಿಸಿ ಇಡಬೇಕು. ಬದಲಿಗೆ ಇನ್ನಿತರ ಖಾಲಿ ಡಬ್ಬಗಳಲ್ಲಿ ತುಂಬಿಡುವುದಾಗಲಿ ಮಳೆ ಇಲ್ಲವೇ ಬಿಸಿಲಿಗೆ ತೆರೆದಿಡುವುದಾಗಲಿ ಮಾಡಬಾರದು. ನೇರವಾಗಿ ಕೈಗಳಿಂದ ಮುಟ್ಟುವುದಾಗಲಿ